ದೇಶಭಕ್ತಿ ಗೀತೆಗಳು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ಬೇಸಿಗೆಯಲ್ಲಿ ಕೀಟಗಳ ನಿರ್ವಹಣೆಗೆ ರೈತರು ತೆಗೆದುಕೊಳ್ಳಬೇಕಾದ ಕ್ರಮಗಳು ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಶ್ರೀವಾಣಿ ಜಿಎನ್ ಅವರೊಡನೆ ಸಂದರ್ಶನ. ನಂತರ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆಯನ್ನ. ಹಾಗಾದರೆ ಮೊದಲಿಗೆ ಕೇಳೋಣ, ಬೇಸಿಗೆಯಲ್ಲಿ ಕೀಟಗಳ ನಿರ್ವಹಣೆಗೆ ರೈತರು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಶ್ರೀವಾಣಿ ಜಿಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ವಿಶೇಷವಾಗಿ ಕೀಟ ನಿರ್ವಹಣೆಗೆ ಏನು ಕಾಳಜಿನ ತಗೋಬೇಕಾಗತ್ತೆ, ಯಾಕಂದ್ರೆ ಮುಂದೆ ಮುಂಗಾರು ಪ್ರಾರಂಭ ಆತಪ್ಪ ಅಂತಂದ್ರೆ ಜುಲೈ ತಿಂಗಳು ಜೂನ್ ತಿಂಗಳಿಂದ ಪ್ರಾರಂಭವಾಗುವ ಸಾಧ್ಯತೆಗಳಿರ್ತವೆ. ಈ ಒಂದು ಹಂಗಾಮಿನಲ್ಲಿ ಕೀಟಗಳು ಅತಿಯಾಗಿ ಬರ್ದಾರ್ದಂತೆ ನೋಡ್ಕೋಬೇಕಾಗಿತ್ತು ಅಥವಾ ಕೀಟಬಾಧೆ ಬಹಳಷ್ಟು ಕಡಿಮೆ ಮಾಡ್ಕೋಬೇಕಾಗಿತ್ತು ಅಂದರೆ ಬೇಸಿಗೆಯಲ್ಲಿ ಏನಾನು ಈಗಾಗಲೇ ಎಚ್ಚರಿಕೆ ಕ್ರಮಗಳು ನಮ್ಮ ರೈತ ಬಾಂಧವರು ತಗೋಬೇಕಾಗತ್ತೆ. ಜೊತೆಗೆ ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ಕೆಲವೊಂದು ಬೆಳೆಗಳು ಅಲ್ಲಲ್ಲಿ ನಾವು ರಾಯಚೂರು ಜಿಲ್ಲೆಯಲ್ಲಿ ನೋಡ್ಬೋದು. ಈ ಒಂದು ಬೆಳೆಗಳಲ್ಲಿ ಏನು ಪ್ರಮುಖವಾದಂಥ ಕೀಟಗಳು ಕಂಡು ಬರ್ತವೆ, ಇವುಗಳ ನಿರ್ವಹಣೆ ಇರ್ಬೋದು, ಈ ಒಂದು ವಿಷಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಕೀಟ ತಜ್ಞರಾದಂಥ ಡಾಕ್ಟರ್ ಶ್ರೀವಾಣಿ ಜಿಯನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಶ್ರೀವಾಣಿ ಅವರೇ. ಎಲ್ಲ ರೈತ ಬಾಂಧವರಿಗೂ ಹಾಗೂ ರೈತ ಮಹಿಳೆಯರಿಗೂ ನಮಸ್ಕಾರ. ಹೇಳಿ, ಮೊದಲೇದಾಗಿ ಬೇಸಿಗೆ ಹಂಗಾಮಿನಲ್ಲಿ ಈಗಾಗಲೇ ಹತ್ತಿ ಕಟಾವಾಗಿಬಿಟ್ಟಿದೆ. ಎಲ್ಲ ಕಡೆ ಹತ್ತಿ ಮತ್ತು ತೊಗರಿಯನ್ನು ಕಟ್ಟಿಗೆಯನ್ನು ಕಿತ್ತು ರೈತರು ಅಲ್ಲಲ್ಲಿ ಗುಂಪೆ ಹಾಕಿರೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಕಟ್ಟಿಗೆಗಳಲ್ಲಿ ಕೀಟ ಬಾಧೆಗಳಿದ್ದಂಥವು ಮುಂದಿನ ಹಂಗಾಮಿಗೆ ಬರುವ ಸಾಧ್ಯತೆ ಇರ್ತಾವಂತೀರ ಹೇಗೆ? ಹೌದು ಹೌದು, ಖಂಡಿತ. ಈಗಾಗಲೇ ಹತ್ತಿ ಕಟಾವಾಗಿದೆ. ಹತ್ತಿಯಲ್ಲಿನ ಪ್ರಮುಖವಾಗಿ ಅಂತಂದ್ರೆ ನಮ್ಗೆ ಈಗ ಒಂದು 5-6 ವರ್ಷದಿಂದ ಗುಲಾಬಿ ಕಾಯಿಕೊರಕ ಅಂತೇಳಿ ಇದು ತುಂಬಾ ಈ ಕೀಟದ ಬಾಧೆ ತುಂಬಾ ಇದೆ. ಸೊ ಈ ಗುಲಾಬಿ ಕಾಯಿಕೊರಕದೇನು ಕೋಶ ಇರುತ್ತಲ್ಲ ಅದು ಈ ಬೆಳೆ ಉಳಿಕೆಯಲ್ಲಿ ಇರುವ ಸಾಧ್ಯತೆಗಳು 99.9% ಅದರಲ್ಲಿ ಇದೆ. ಸೊ ಈ ಬೆಳೆ ಉಳಿಕೆಗಳಲ್ಲಿ ಏನು ಈ ಗುಲಾಬಿ ಕಾಯಿಕೊರಕ ಇರುತ್ತಲ್ಲ ಅದು ಮುಂದೆ ಬರುವ ಸೀಸನ್ ಅಂದ್ರೆ ಮುಂದೆ ಈಗ ಮಳೆಗಾಲದಲ್ಲಿ ಏನು ಮತ್ತೆ ತೆಗೆ ಹೋಗ್ತಾರಲ್ಲ ಆ ಬೆಳೆಗೇನು ಬರುವಂತಹ ಸಾಧ್ಯತೆಗಳು ಇದೆ. ಅದ್ರ ಜೊತೆಗೆ ತೊಗರಿ ಅಂತ ಹೇಳಿದ್ರೆ ತೊಗರಿಯಲ್ಲೂ ಸಹ ಏನು ಈಗ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಸ್ವಲ್ಪ ವಿಲ್ಟ್ ಅಂದ್ರೆ ನಟೆ ರೋಗದ್ದು ಕಾಣಿಸ್ಕೊಂತಾ ಇದೆ. ಅದ್ರದ್ದು ಸಹ ಈ ಭೂಮಿಯಲ್ಲಿ ಏನಿರುತ್ತಲ್ಲ ಆ ರೋಗಾಣುಗಳು ಇರ್ತವೆ. ಸೊ ಅದನ್ನು ಮುಂದಿನ ಬೆಳೆಗೆ ಪಸರಿಸುವಂತಹ ಸಾಧ್ಯತೆಗಳು ಇರ್ತವೆ. ಈಗ ಮೆಣಸಿನಕಾಯಿ ಬಂದಾಗ ಮೆಣಸಿನಕಾಯಿ ಬಹಳಷ್ಟು ಅಲ್ಲಲ್ಲೇ ನೋಡ್ತಾ ಇರ್ತೀವಿ. ಮೆಣಸಿನಕಾಯಿ ಸಾಲಿಗೆ ಸಾಲೆ ಎಲ್ಲ ಒಣಗಿ ಹೋಗಿರುತ್ತೆ. ಒಂದ್ ಕಡೆ ಒಂದ್ ಸಾಲ ಒಣಗಿರ್ತದೆ, ಇನ್ನೊಂದ್ ಸಾಲ ಚೆನ್ನಾಗಿರುತ್ತೆ, ಒಂದ್ ಸಾಲು ಎಲ್ಲೋ ಎಲ್ಲಾ ಗಿಡಗಳು ಸಿಡಿಯಾದ ಬಿಟ್ಟಿರ್ತವೆ. ಈ ರೀತಿ ಆಗೋದಕ್ಕೆ ಕಾರಣಗಳೇನೇ ಹೇಳ್ತಿರ್ತಾವು? ಇದು ರೋಗ ಕೇಳಿದಾಗ ರೈತರು ಇಲ್ಲ ಸರ್ ಮುಂದೆ ಹೋದ ವರ್ಷ ಇದು ಬಂದಿತ್ತು ಮತ್ತೆ ಈ ವರ್ಷ ಮೆಣಸಿನಕಾಯಿ ಹಾಕಿನಿ ಬಂತು ಅಂತ ಹೇಳ್ತಿರ್ತಾರೆ ರೈತರು. ಇದನ್ನ ಮುನ್ನೆಚ್ಚರಿಕೆಯಾಗಿ ಏನು ಕ್ರಮ ತಗೋಬೇಕಾಗತ್ತೆ ಮುಂದಿನ ಹಂಗಾಮಿಗೆ? ಸೊ ಮೆಣಸಿನಕಾಯಿನೂ ಸಹ ಈ ಭಾಗದಲ್ಲಿ ಈಗ ಒಂದು 4-5 ವರ್ಷದಿಂದ ಅಂದ್ರೆ ಇದು ಮುಂಚೆಯಿಂದನೂ ನಟೆ ರೋಗ ಮೆಣಸಿನಕಾಯಲ್ಲಿ ಮೇಜರ್ ಪ್ರಾಬ್ಲಮೇ ಇದೆ. ಆದ್ರೆ ಈಗ ಒಂದು ಇತ್ತೀಚೆಗೆ ಒಂದು 2-3 ವರ್ಷದಿಂದ ಏನಾಗಿದೆ ಅಂದ್ರೆ ಇದು ತುಂಬಾ ಜಾಸ್ತಿ ಕಾಣಿಸ್ಕೊಂತಾ ಇದೆ ನಟೆ ರೋಗ ಅನ್ನೋದು. ಈ ನಟೆ ರೋಗ ಅನ್ನೋದು ರೋಗಗಳು ಏನಿರ್ತಾವಲ್ಲ ಅವು ಭೂಮಿಯಲ್ಲಿ ಖಂಡಿತ ಇರ್ತವೆ. ಅದು ಮುಂದಿನ ಸೀಸನ್ಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತವೆ. ರೈತ ಬಾಂಧವ್ರು ಏನ್ ಮಾಡ್ಬೇಕು ಅಂತಂದ್ರೆ ಬೆಳೆ ಹಾಕೋದ್ಕಿಂತ ಮುಂಚೆನೆ ಇದು ಬೆಳೆ ಕಟಾವ್ ಆದ್ಮೇಲೆ, ಸೊ ಯೂಶಲಿ ನಾವು ಕ್ರಾಪ್ ರೊಟೇಷನ್ ಅಂದ್ರೆ ಒಂದೇ ಬೆಳೆ ಒಂದೇ ಜಾಗದಲ್ಲಿ ಒಂದೇ ಹೊಲದಲ್ಲಿ ಹಾಕಬಾರ್ದು ಎವ್ರಿ ಇಯರ್ ಅಂತ ಹೇಳ್ತೀವಿ. ಸೊ ಈ ಸರಿ ಅವರು ಮೆಣಸಿನಕಾಯಿ ಬೆಳೆದಿದ್ರೆ ನೆಕ್ಸ್ಟ್ ಟೈಮ್ ಆ ಹೊಲದಲ್ಲಿ ಅವರು ಬೇರೆ ಬೆಳೆ ತೊಗರಿ ಅಥವಾ ಹತ್ತಿಯನ್ನ ಹಾಕ್ಬೋದು. ಆ ತರ ಕ್ರಾಪ್ ರೊಟೇಷನ್ ಅಂದ್ರೆ ಬೆಳೆ ಪರಿವರ್ತನೆಯನ್ನ ಮಾಡ್ಬೋದು. ಅದು ಮಾಡೋದ್ರಿಂದ ಸ್ವಲ್ಪ ಈ ರೋಗಗಳು ಆಮೇಲೆ ಕೀಟಬಾಧೆಗಳು ಕಡಿಮೆ ಆಗ್ತವೆ. ಈ ಬೇಸಿಗೆಯಲ್ಲಿ ಏನು ಆಳ ಉಳುಮೆ ಮಾಡ್ಬೇಕು, ಯಾವುದೇ ಬೆಳೆ ಇರ್ಬೋದು ಅದರಲ್ಲಿ ಆಳ ಉಳುಮೆ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಅಂತ ಹೇಳ್ತೀವಿ ನಾವು, ಅದನ್ನ ಮಾಡ್ಬೇಕು. ಈ ತರ ಮಾಡೋದ್ರಿಂದ ಏನಾಗುತ್ತಂದ್ರೆ ಒಂದು ಹುಳಗಳದ್ದು ಕೋಶಗಳೇನಿರ್ತಾವಲ್ಲ ಅವು ಯೂಶಲಿ ಈ ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗ್ತವೆ. ಸೊ ಈ ಉಳುಮೆ ಆಳ ಉಳುಮೆ ಮಾಡೋದ್ರಿಂದ ಈ ಮಣ್ಣಿನಿಂದ ಈ ಕೋಶಗಳು ಹೊರಗೆ ಬರ್ತಾವಂದ್ರೆ ಎಕ್ಸ್ಪೋಸ್ ಆಗ್ತವೆ. ಸೊ ಎಕ್ಸ್ಪೋಸ್ ಆದ್ರೆ ಅದು ಸೂರ್ಯದ ಕಿರಣದಿಂದ ಸತ್ತೋಗೋ ಚಾನ್ಸಸ್ ಇರ್ತದೆ. ಇನ್ನೊಂದೇನು ಅಂತಂದ್ರೆ ಯಾವಾಗ್ಲೂ ನಾವು ರೈತರು ಟ್ರ್ಯಾಕ್ಟರ್ ಹೊಡೆಯುವಾಗ ಅಥವಾ ಕುಂಟೆ ಹೊಡೆಯುವಾಗ ಹಿಂದೆ ಪಕ್ಷಿಗಳು ಬರೋದು ನಾವು ನೋಡ್ತಾ ಇರ್ತೀವಿ, ಬಿಳಿ ಪಕ್ಷಿಗಳು ಬರ್ತಾ ಇರ್ತವೆ. ಸೊ ಎದಕ್ಕೆ ಈ ಬಿಳಿ ಪಕ್ಷಿಗಳು ಅದು ಟ್ರ್ಯಾಕ್ಟರ್ನ ಫಾಲೋ ಮಾಡ್ತಾ ಇರ್ತವೆ ಅಂತಂದ್ರೆ ಅಲ್ಲಿ ಕೋಶಾವಸ್ಥೆಗಳು ಅದಕ್ಕೆ ಸಿಗ್ತವೆ. ಸೊ ಆ ಕೋಶಗಳನ್ನ ತಿನ್ಲಿಕ್ಕೆ ಈ ಪಕ್ಷಿಗಳು ಆ ಕುಂಟೆ ಹೊಡೆಯೋದ್ರಲ್ಲಿ ಅದು ಪಾರ್ಟಿಸಿಪೇಟ್ ಮಾಡ್ತದೆ ನಂಗೆ. ಸೊ ಅದಕ್ಕೆ ನಾವು ಕುಂಟೆ ಹೊಡೆದ್ರೆ ಏನಾಗುತ್ತಂದ್ರೆ ಈ ಒಳಗಡೆ ಇರುವ ಕೋಶಾವಸ್ಥೆಯನ್ನ ನಾವು ಎಕ್ಸ್ಪೋಸ್ ಮಾಡ್ದಂಗಾಗತ್ತೆ ಸೂರ್ಯನಿಗೂ ಸಹ ಆಮೇಲೆ ಈ ಪಕ್ಷಿಗಳನ್ನೂ ಸಹ. ಆ ಥರ ಈ ಕೋಶಗಳನ್ನ ನಾವು ಕಡಿಮೆ ಮಾಡ್ಬೋದು. ಇನ್ನೊಂದು ಏನು ಮುಖ್ಯವಾದ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತಂದ್ರೆ ಈ ರೋಗಾಣುಗಳು ಏನಿರ್ತಾವಲ್ಲ ಅವನು ಸಹ ಈ ಸೂರ್ಯನ ಶಾಖಕ್ಕೆ ಸತ್ತೋಗ್ತವೆ. ಸೊ ಹಂಗಾಗಿ ಈ ಮಾಗಿ ಉಳುಮೆ ಅನ್ನೋದು ಒಂದು ಮುಖ್ಯವಾದ ಕಾರ್ಯ. ಏನು ನಾವು ಹಾರ್ವೆಸ್ಟ್ ಮಾಡಿದ್ಮೇಲೆ ರೈತರು ಈ ಮಾಗಿ ಉಳುಮೆಯನ್ನ ಮಾಡ್ಬೇಕು. ಈಗ ಹತ್ತಿ ಕಟ್ಟಿಗೆಯಲ್ಲಿ ಗುಲಾಬಿ ಕಾಯಕೊರಕ ನೋಡ್ರಿ, ಬಹಳಷ್ಟು ಒಂದು ಹೊಲಕ್ಕೆ ಗುಲಾಬಿ ಕಾಯಕೊರಕ ಬಂದಿರ್ತದೆ, ಅದು ಮುಂದಿನ ಹಂಗಾಮಿಗೆ ಬರಬಾರ್ದಂತೆ ಮಾಡಬೇಕಾಗಿತ್ತು ಅಂತಂದ್ರೆ ರೈತರು ಹೇಗೆ ಈಗಿಂದಲೇ ಸಿದ್ಧತೆಯನ್ನ ಮಾಡ್ಕೋಬೇಕಾಗತ್ತೆ ವಿಶೇಷವಾಗಿ? ಯೂಶುವಲಿ ನಾವು ಹತ್ತಿಯನ್ನ ಡಿಸೆಂಬರ್ ವರೆಗೂ ಮುಗಿಸ್ಬೇಕು ಅಂತ ಹೇಳ್ತೀವಿ. ಯೂಶುವಲಿ 3 pickings ಅಂದ್ರೆ 3 ಸಲ ಹತ್ತಿಯನ್ನ ತೆಗೆದ ತಕ್ಷಣ ಈ ಹತ್ತಿಯನ್ನ ನಾವು ಕಂಪ್ಲೀಟ್ ಆಗಿ ಕಟಾವ್ ಮಾಡಿ ಅದನ್ನ ಮುಗಿಸ್ಬೇಕು ಅಂತ ಹೇಳ್ತೀವಿ. ಬಟ್ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ನೀರು ಗೊಬ್ಬರ ಕೊಟ್ಟು ಅದನ್ನ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಆಲ್ಮೋಸ್ಟ್ ನಾನು ಫೆಬ್ರವರಿಯಲ್ಲಿ ಸಹ ಫೀಲ್ಡ್ ವಿಸಿಟ್ಸ್ಗೆ ಹೋದಾಗ ಈ ಹತ್ತಿ ಬೆಳೆಯನ್ನ ನೋಡಿದ್ದು ಉಂಟು. ಅಂದ್ರೆ ಅಲ್ಲಿವರೆಗೂ ಅವರು ಬೆಳೆಯನ್ನ ಬಿಡಬಾರ್ದು, ಯೂಶುವಲಿ ಡಿಸೆಂಬರ್ಗೆ ಮುಗಿಸ್ಬೇಕು. ಆಮೇಲೆ ಡಿಸೆಂಬರ್ ವರೆಗೂ ಅಂದ್ರೆ ಜನವರಿ ವರೆಗೂ ಬಂದ್ರೆ ಹೇಗೆ ಚಳಿ ಜಾಸ್ತಿ ಆಗ್ತಾ ಹೋಗುತ್ತೋ ಅವಾಗ ಗುಲಾಬಿ ಕಾಯಿ ಕೊರಕ ಜಾಸ್ತಿ ಆಗ್ತದೆ. ಅದು ಒಂದು ಮುಖ್ಯವಾದದ್ದು ಅಂಶ ರೈತರ ತಲೆಯಲ್ಲಿ ಇಟ್ಕೋಬೇಕು. ಇನ್ನೊಂದೇನು ಅಂತಂದ್ರೆ ಈ ಫೆಬ್ರವರಿ ವರೆಗೂ ಏನು ಅವರು ಹತ್ತಿ ಇಟ್ಟಿರ್ತಾರಲ್ಲ, ಸೊ ಆ ಹತ್ತಿಯಲ್ಲಿ ಈ ಗುಲಾಬಿ ಕಾಯಿ ಕೊರಕದ ಕೋಶ ಇರುತ್ತೆ. ಸೊ ಅದು ಹಂಗೆ ಕಂಟಿನ್ಯೂ ಅಂದ್ರೆ ಅದಕ್ಕೆ ಕಂಟಿನ್ಯೂಸ್ ಆಗಿ ಊಟ ಸಿಗ್ತದೆ. ಸೊ ಹಂಗಾಗಿ ಅದು ಉಳ್ಕೊಂತದೆ, ಅದು ನೆಕ್ಸ್ಟ್ ಸೀಸನ್ಗೆ ಇನ್ನ ಜಾಸ್ತಿ ಅದ್ರದ್ದು ಹಾವಳಿ ಜಾಸ್ತಿ ಆಗ್ಬಿಡುತ್ತದೆ. ಅದೊಂದು ಪಾಯಿಂಟ್. ಇನ್ನೊಂದು ಏನಂತಂದ್ರೆ ಅವರು ನೀರು ಗೊಬ್ಬರ ಕೊಟ್ಟು ಹತ್ತಿಯನ್ನ ಅವರು ಬೆಳೆಸಿದ್ರೇನು ಸಹ ಅವ್ರಿಗೇನಂದ್ರೆ ಅದರಿಂದ ಜಾಸ್ತಿ ಲಾಭ ಆಗಲ್ಲ. ಏನು ಅವರು ಪಿಕ್ ಮಾಡ್ತಾರಲ್ಲ ಆ ಪಿಕ್ ಮಾಡೋದಕ್ಕೆ ಅವ್ರು ಏನು ಖರ್ಚು ಮಾಡ್ತಾರೆ ಆಮೇಲೆ ಅವ್ರಿಗೆ ಹತ್ತಿಗೆ ಎಷ್ಟು ದುಡ್ಡು ಬರುತ್ತೆ ಅದೆರಡು ಸಮ ಆಗ್ತದೆ. ಅಂದ್ರೆ ಉಪಯೋಗ ಇಲ್ಲ ಅಂದ್ರೆ ಲಾಭ ಇಲ್ಲ, ಸುಮ್ಮನೆ ಅಂದ್ರೆ ಖರ್ಚು ಜೊತೆಗೆ ಅವ್ರಿಗೇನು ಆದಾಯ ಬರ್ತದಲ್ಲ ಎರಡು ಸಮ ಆಗ್ಬಿಡುತ್ತೆ. ಸೊ ಹಂಗಾಗಿ ಡಿಸೆಂಬರ್ ಅಲ್ಲಿ ಅವರು ಈ ಬೆಳೆಯನ್ನ ತೆಗೆದು ಕಂಪ್ಲೀಟ್ ಮಾಡ್ಬೇಕು. ಸಂಪೂರ್ಣ ಡಿಸೆಂಬರ್ ಅಲ್ಲಿ ಹತ್ತಿ ಬೆಳೆಯನ್ನು ತೆಗೆದು ಬಿಟ್ಟು ಚೆನ್ನಾಗಿ ಎಲ್ಲಾ ಕಟ್ಟಿಗೆಗಳನ್ನ ಕಿತ್ತು ಸರಿಯಾಗಿ ನಿರ್ವಹಣೆ ಮಾಡ್ಬೇಕು. ಇನ್ನೊಂದೇನು ಅಂತಂದ್ರೆ ಕಟ್ಟಿಗೆಯನ್ನ ಇತ್ತೀಚೆಗೆ ರೈತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಯಾರಿಗೂ ಕಷ್ಟ ಬೇಡ ತೆಗೆದು ಅದನ್ನ ಯಾಕೆ ಇದ್ ಮಾಡ್ಬೇಕು ಅನ್ನೋದು ರೈತರಲ್ಲಿ. ಅಲ್ಲೇ ಹಂಗೆ ಬಿಟ್ಟು ಬಿಡ್ತಾರೆ, ಬಿಟ್ಟು ಹಂಗೆ ಅಲ್ಲೇ ಗುಂಪಿ ಹಾಕಿ ಅಲ್ಲೇ ಸುಟ್ಟು ಬಿಡ್ತಿರ್ತಾರೆ. ಹೌದು, ಅಂದ್ರೆ ನೆಕ್ಸ್ಟ್ ಸೀಸನ್ ವರೆಗೂ ಅವರು ಹೊಲಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಇನ್ನ ಬಿತ್ತಬೇಕಂದಾಗೇನೆ ಅವರು ಉಳುಮೆ ಮಾಡ್ಲಿಕ್ಕೆ ಹೊಲಕ್ಕೆ ಬರ್ತಾರೆ. ಸೊ ಆ ಪಾಯಿಂಟ್ ಒಂದು, ಆ ತರ ಮಾಡಬಾರ್ದು. ಇನ್ನೊಂದು ಏನು ಅಂತಂದ್ರೆ ಬೆಂಕಿ ಹಚ್ಚಿಬಿಡ್ತಾರೆ. ಸೊ ಬೆಂಕಿ ಹಚ್ಚಿದ್ರೆ ಎರಡು ಲಾಸ್ ಆಗ್ತದೆ ರೈತರಿಗೆ. ಒಂದು ಏನು ಅಂತಂದ್ರೆ ಈ ಬೆಳೆ ಉಳಿಕೆಗಳಲ್ಲಿ ಯಾವಾಗ್ಲೂ ಅದರಲ್ಲಿ ಪೋಷಕಾಂಶಗಳು ಇರ್ತವೆ. ಸೊ ಅದೊಂದು ಲಾಸ್. ಇನ್ನೊಂದು ಏನಂತಂದ್ರೆ ಬೆಂಕಿ ಹಚ್ಚೋದ್ರಿಂದ ಈ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಏನು ಗ್ಯಾಸ್ ವಾತಾವರಣದಲ್ಲಿ ಕಲುಷಿತ ಆಗ್ತದೆ, ಕೆಲವೊಂದು ಸೂಕ್ಷ್ಮ ಜೀವಿಗಳಿಗೂ ಹಾನಿ ಆಗ್ತದೆ. ಹೌದು, ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂತಂದ್ರೆ, ಜನರಲಿ ಮುಂಚೆ ರೈತರು ಹೆಂಗ್ ಮಾಡ್ತಿದ್ರು ಅಂದ್ರೆ, ಒಂದು ಬೆಳೆ ಇದೆ ಅಂತಂದ್ರೆ ಮೇಲಿನ ಭಾಗ ಮನುಷ್ಯರು ತಗೊಂತ ಇದ್ರು, ಮಧ್ಯದ ಭಾಗ ಈ ಪಶುಗಳಿಗೆ ಕೊಡ್ತಾ ಇದ್ರಂತೆ, ಆಮೇಲೆ ಕೆಳಗಿನ ಭಾಗ ಭೂಮಿಗೆ ಅಂದ್ರೆ ಭೂಮಿ ತಾಯಿಗೆ ಕೊಡ್ತಾ ಇದ್ರಂತೆ. ಸೊ ಸಮನಾಗಿ ಅದು ಏನು ಬೆಳೆ ಇರುತ್ತಲ್ಲ ಅದನ್ನ ಸಮನಾಗಿ ಹಂಚಿದಂಗೆ. ಸೊ ಯಾರಿಗ್ಯಾರಿಗೆ ಏನೇನ್ ಸೇರ್ಬೇಕು ಅದು ಅವ್ರಿಗೆ ಸೇರ್ಬೇಕು. ಅಂದ್ರೆ ಭೂಮಿಗೆ ಅದು ಸೇರಿದ್ರೆ ನಾವೇನು ತಗೊಂಡಿರ್ತೀವಲ್ಲ ಅದರಿಂದ ಫಲವತ್ತತೆ, ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ವಾಪಸ್ ಕೊಟ್ಟಂಗ ಆಗತ್ತೆ. ಅಂದ್ರೆ ಈ ಚೆನ್ನಾಗಿ ಹತ್ತಿ ಕಟ್ಟಿಗಳನ್ನ ಹತ್ತಿಯನ್ನ ಬಿಡಿಸಿಟ್ಟಿರ್ತಾರೆ ಮನೆಯಲ್ಲಿ, ಇದರಲ್ಲಿ ಏನಾದ್ರೂ ಕೋಶಗಳು ಇರ್ತಾವ ಗುಲಾಬಿ ಕಾಯಿ ಕೊರಕದ್ದು? ಹೌದು, ಮನೆಯಲ್ಲಿ ಬಿಡಿಸಿದ್ದು ಹತ್ತಿಯಲ್ಲೂ ಸಹ ಕೋಶಗಳಿರ್ತಾವ, ಆಮೇಲೆ ಜಿನ್ನಿಂಗ್ ಅಂತ ಹಾಕ್ತಾರೆ, ಜಿನ್ಗಳಲ್ಲೂ ಸಹ ಕೋಶಗಳಿರ್ತಾವ. ಅದಕ್ಕೆ ನಾವು ಏನ್ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಜಿನ್ನಿಂಗ್ ಫ್ಯಾಕ್ಟ್ರೀಸ್ ಅಥವಾ ಹತ್ತಿ ಮನೆಯಲ್ಲಿ ನಾವು ಸಂಗ್ರಹಣೆ ಮಾಡಿಟ್ಕೊಂಡು ಸಹ ಅಲ್ಲಿ ಈ ಫೆರಮೋನ್ ಟ್ರಾಪ್ಸ್ ಮೋಹಕ ಬಲೆಗಳನ್ನ ಅಲ್ಲಿ ಅಳವಡಿಸಬೇಕು ಅಂತ ಹೇಳ್ತೀವಿ. ಸೊ ಅಲ್ಲಿ ಈ ಕೋಶದಿಂದ ಏನ್ ಹೊರಗೆ ಬರ್ತಾವಲ್ಲ ಹುಳಗಳು, ಸೊ ಆ ಹುಳಗಳು ಈ ಮೋಹಕ ಬಲೆಯಲ್ಲಿ ಸಿಕ್ಕಾಕೊಂಡು ಸತ್ತೋಗ್ತವೆ. ಇನ್ನೊಂದು ಏನ್ ಪಾಯಿಂಟ್ ಅಂದ್ರೆ ಬೆಳೆ ಉಳಿಕೆಗಳು ಅಂತ ಹೇಳಿದ್ರೆ, ಸೊ ಈ ಬೆಳೆ ಉಳಿಕೆಗಳನ್ನ ಈಗ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಟನ್ ಶ್ರೆಡ್ಡರ್ ಅಂತ ಇದೆ. ಸೊ ಆ ಶ್ರೆಡ್ಡರ್ನ ನಾವು ಈ ಎಲ್ಲ ಹತ್ತಿ ಬೆಳೆ ಕಂಪ್ಲೀಟ್ ಆದ ತಕ್ಷಣ ಆ ಶ್ರೆಡ್ಡರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಹತ್ತಿ ಬೆಳೆ ಉಳಿಕೆಗಳನ್ನ ತೆಗೆದ್ರೆ ಏನಾಗುತ್ತಂದ್ರೆ, ಅದು ಶ್ರೆಡ್ಡರ್ ಅಂದ್ರೆ ಕಂಪ್ಲೀಟ್ ಆಗಿ ಸಣ್ಣದಾಗಿ ಕಟ್ ಮಾಡುತ್ತೆ ಈ ಕಟ್ಟಿಗೆನ ಕಟ್ ಮಾಡಿಬಿಟ್ಟು ಅದನ್ನ ಏನು ಈ ಭೂಮಿಯಲ್ಲಿನೇ ಸೇರಿಸ್ಬಿಡುತ್ತೆ, ಮಣ್ಣಲ್ಲಿ ಸೇರಿಸ್ಬಿಡುತ್ತೆ. ಆತರ ಸೇರಿಸೋದ್ರಿಂದ ಏನಾಗ್ತದೆ ಅಂದ್ರೆ ಈ ಕೋಶಗಳನ್ನು ಸತ್ತೋಗ್ತವೆ, ಈ ಮಣ್ಣಿಗೂ ಫಲವತ್ತತೆ ಹೆಚ್ಚಾಗ್ತದೆ. ಆ ತರನೂ ಮಾಡ್ಬೋದು, ಇಲ್ಲ ಬೆಳೆ ಉಳಿಕೆಗಳನ್ನ ತಗೊಂಡ್ಬಿಟ್ಟು ನಾವು ಕಂಪೋಸ್ಟ್ ಮಾಡ್ಕೋಬಹುದು, ಎರೆಹುಳು ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರವನ್ನ ಮಾಡ್ಕೊಂಡು ಮತ್ತೆ ನಮ್ಮ ಭೂಮಿಗೇನೆ ಕೊಡ್ಬೋದು. ಈಗ ಬೇಸಿಗೆಯಲ್ಲಿ ನಾವು ಅಲ್ಲಲ್ಲಿ ತರಕಾರಿ ಬೆಳೆಗಳನ್ನ ನೋಡ್ತಾ ಇರ್ತೀವಿ, ವಿಶೇಷವಾಗಿ ಬದನೆಕಾಯಿ ಮತ್ತು ಡೊಣ್ಣ ಮೆಣಸಿನಕಾಯಿ ಇರ್ಬೋದು, ಬೆಂಡೆ ಇರ್ಬೋದು. ಈ ಒಂದು ಸಾಮಾನ್ಯವಾಗಿ ವರ್ಷದ ಎಲ್ಲಾ ತಿಂಗಳಲ್ಲಿ ತರಕಾರಿನ ಬೆಳೆದಿರ್ತಾರೆ, ಈ ಬೇಸಿಗೆಯಲ್ಲಿ ವಿಶೇಷವಾಗಿ ಏನು ಒಂದು ತರಕಾರಿಯಲ್ಲಿ ಸಮಸ್ಯೆ ಬರುತ್ತೆ, ಯಾವ ಕೀಟವನ್ನು ಗಮನಿಸಿರ್ತಾವೆ? ಈಗ ರಾಯಚೂರು ಭಾಗದಲ್ಲಿ ಹೆಚ್ಚಾಗಿ ಆಲ್ಮೋಸ್ಟ್ ಎಲ್ಲ ಸೀಸನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಬೇಸಿಗೆಯಲ್ಲೂ ಸಹ ತರಕಾರಿಯನ್ನು ನಾವು ನೋಡಬಹುದು. ಪ್ರಮುಖವಾಗಿ ಅಂತಂದ್ರೆ ಬದನೆಕಾಯಿ, ಆಮೇಲೆ ಟೊಮಾಟೋ, ಕ್ಯಾಪ್ಸಿಕಮ್ ಅಂದ್ರೆ ಡೊಣ್ಣ ಮೆಣಸಿನಕಾಯಿ ಇರ್ಬೋದು, ಈ ಹಸಿ ಮೆಣಸಿನಕಾಯಿ, ಇದೆಲ್ಲ ಕಂಟಿನ್ಯೂಸ್ ಆಗಿ ಬೇಸಿಗೆಯಲ್ಲೂ ಇರ್ತದೆ. ಸೊ ಇದರಲ್ಲೂ ಸಹ ಹುಳದ ಬಾಧೆ ಆಮೇಲೆ ರೋಗದ ಬಾಧೆ ಇರ್ತದೆ. ಅದರ ಹೊರತಾಗಿ ನರ್ಸರಿಯಲ್ಲಿ ಈಗ ಸ್ಟಾರ್ಟ್ ಮಾಡ್ತಾರೆ, ಆಲ್ಮೋಸ್ಟ್ ಈಗ ಮೇ ತಿಂಗಳು ಬಂತು ಅಂತಂದ್ರೆ ಸಸಿ ಮಾಡಿ ಆಮೇಲೆ ಸಸಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅದಕ್ಕೆ ಫಸ್ಟ್ ಗೆ ನಾವು ಈ ಕೀಟ ಹಾಗೂ ರೋಗಗಳ ನಿರ್ವಹಣೆ ಶುರು ಮಾಡ್ಬೇಕಂದ್ರೆ ಈ ಸ್ಟಾರ್ಟಿಂಗ್ ಹಂತದಲ್ಲೇ ಸಸಿ ಮಾಡೋ ಹಂತದಲ್ಲೇ ನಾವು ಪ್ರಾರಂಭವನ್ನ ಮಾಡ್ಬೇಕು. ಈ ಸಸಿ ಮಾಡಿ ಮಾಡೋದಕ್ಕಿಂತ ಮುಂಚೆ ಸುಮಾರು ಈ ಮುಂಜಾಗ್ರತಾ ಕ್ರಮಗಳಿದಾವೆ, ಆ ಕ್ರಮಗಳನ್ನ ತಗೋಬೇಕು. ಯೂಶಲಿ ರೈತರು ನೆಕ್ಸ್ಟ್ ಸೀಸನ್ಗೆ ಮೆಣಸಿನಕಾಯಿ ಹಾಕ್ಬೇಕು ಅಂತಂದ್ರೆ ಸಸಿಯನ್ನ ಅವರು ಬೇರೆ ಕಡೆ ತಗೊಂಡ್ ಬರ್ತಾರೆ. ಕೆಲವು ರೈತರು ತಮ್ಮ ಮನೆಯಲ್ಲೇ ಅಂದ್ರೆ ತಮ್ಮ ಹೊಲದಲ್ಲೇ ಒಂದು ಭಾಗದಲ್ಲಿ ಸಸಿ ಮಡಿಯನ್ನ ಮಾಡಿ ಸಸಿಗಳನ್ನ ಮಾಡಿ ತಮ್ಮ ಸಸಿಗಳನ್ನ ಅವರು ತಾವೇ ಹಚ್ಕೊಳ್ತಾರೆ. ಸೊ ಆತರ ಸಸಿ ಮಡಿಗಳು ಮಾಡ್ಬೇಕು ಅಂತಂದ್ರೇನು ಫಸ್ಟ್ ಗೆ ಏನ್ ಮಾಡ್ಬೇಕು ಅಂದ್ರೆ, ಯಾವ ಭಾಗದಲ್ಲಿ ಈ ಸಸಿ ಮಾಡಿ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಆ ಭಾಗದಲ್ಲಿ ಅಂದ್ರೆ ಬಹಳ ಶೇಡ್ ಇರದೇ ಇರೋ ಹಾಗೆ ನೋಡ್ಕೋಬೇಕು. ಇನ್ನೊಂದೇನು ಅಂತಂದ್ರೆ ಸಸಿ ಮಾಡಿ ಮಾಡೋದ್ಕಿಂತ ಮುಂಚೆ ಅದನ್ನ ಸಾಯಿಲ್ ಸೋಲರೈಸೇಷನ್ ಅಂದ್ರೆ ಮಣ್ಣು ಸೌರೀಕರಣ ಅಂತ ಹೇಳ್ತೀವಿ ನಾವು, ಅದನ್ನ ಮಾಡ್ಬೇಕು. ಅದು ಯಾವ ತರ ಮಾಡ್ಬೇಕು ಅಂತಂದ್ರೆ, ಒಂದು ಪ್ಲಾಸ್ಟಿಕ್ ಹಾಳೆ ಏನಿರುತ್ತಲ್ಲ ಆ ಹಾಳೆಯನ್ನ ಈ ಮಣ್ಣಿನ ಮೇಲೆ ಅಂದ್ರೆ ಎಷ್ಟು ಭಾಗ ನಾವು ಎಷ್ಟು ಏರಿಯಾ ಎಷ್ಟು ಪ್ರದೇಶ ತಗೊಂಡಿರ್ತೀವಲ್ಲ ಸಸಿ ಮಡಿ ಮಾಡ್ಲಿಕ್ಕೆ, ಆ ಭಾಗವನ್ನ ಈ ಪ್ಲಾಸ್ಟಿಕ್ ಕವರ್ ಇಂದ ಮುಚ್ಚಬೇಕು. ಸೊ ಅದು ಸೂರ್ಯನ ಕಿರಣಗಳು ಅದ್ರ ಒಳಗಡೆ ಬಂದು ಯೂಶಲಿ ಸಾಯಿಲ್ ಸೋಲರೈಸೇಷನ್ ಆಗ್ತದೆ. ಏನದ್ರಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ಬಿಟ್ಟು ಆ ಒಳಗಡೆ ಏನು ಹುಳ ಅಥವಾ ರೋಗಾಣುಗಳು ಇದ್ದಿದ್ವಲ್ಲ ಸತ್ತೋಗ್ತವೆ. ಇದು ಫಸ್ಟ್ ಭಾಗ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಏನು ಅಂತಂದ್ರೆ, ಯಾವಾಗ್ಲೂ ಸಸಿ ಮಡಿಗಳು ತಗ್ಗಿನಲ್ಲಿ ಮಾಡಬಾರ್ದು, ತಗ್ಗಿನ ಪ್ರದೇಶದಲ್ಲಿ ಮಾಡಬಾರ್ದು, ಸ್ವಲ್ಪ ಎತ್ತರವಾಗಿ ಮಾಡ್ಬೇಕು. ಯಾಕಂದ್ರೆ ಯೂಶಲಿ ನಾವು ನೀರು ಬಿಡುವಾಗ ಸ್ವಲ್ಪ ತಗ್ಗಿನ ಪ್ರದೇಶ ಇದ್ರೆ ಬಹಳಷ್ಟು ನೀರು ನಿಂದ್ರೋ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಮಾಡ್ಬೋದು. ಇನ್ನೊಂದು ಏನಂದ್ರೆ ಸಸಿ ಮಡಿ ಅಂದ್ರೆ ಸಸಿ ಮಾಡೋದಕ್ಕಿಂತ ಮುಂಚೆನೂ ಅದರಲ್ಲಿ ತಿಪ್ಪೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಕೊಡ್ಬೋದು. ಇತ್ತೀಚೆಗೆ ಹೆಂಗಂತಂದ್ರೆ ನಮ್ಮ ರೈತರು ಎರೆಹುಳು ಗೊಬ್ಬರ ಇರ್ಬೋದು ಅಥವಾ ಈ ತಿಪ್ಪೆ ಗೊಬ್ಬರವನ್ನ ಮರ್ತೆ ಬಿಟ್ಟಿದ್ದಾರೆ. ಅಂದ್ರೆ ಸರ್ಕಾರಿ ಗೊಬ್ಬರವನ್ನ ಅಷ್ಟೇ ಕೊಡ್ತಾರೆ, ಕೆಮಿಕಲ್ ಫರ್ಟಿಲೈಸರ್ಸ್ ಏನಂತ. ಅಟ್ ಲೀಸ್ಟ್ ಅವರು ಮುಖ್ಯ ಭೂಮಿಗೆ ಸರ್ಕಾರಿ ಗೊಬ್ಬರನ ಕೊಟ್ಟರೂ ಸಹ ಅಟ್ ಲೀಸ್ಟ್ ಸಸಿ ಮಾಡಿ ಮಾಡುವಾಗ ಅದು ಪ್ರದೇಶ ಕಡಿಮೆ ಇರೋದ್ರಿಂದ ಅದಕ್ಕೆ ಅವರು ತಿಪ್ಪೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನ ಯೂಸ್ ಮಾಡಬಹುದು. ತಿಪ್ಪೆ ಗೊಬ್ಬರ ಅವ್ರಿಗೆ ಅವೈಲಬಿಲಿಟಿ ಇಲ್ಲ ಅಂತಂದ್ರೇನು, ಎರೆಹುಳು ಗೊಬ್ಬರ ನಮ್ಮ ಯೂನಿವರ್ಸಿಟಿಯಲ್ಲೇ ಸಿಗತ್ತೆ, ಸೊ ಅದನ್ನ ತಗೊಂಡು ಯೂಸ್ ಮಾಡಬಹುದು. ಎರೆಹುಳು ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಸಸಿ ಮಡಿಗೆ ಹಾಕೋದಕ್ಕಿಂತ ಮುಂಚೆನು ಒಂದು ಪ್ರಾಬ್ಲಮ್ ಹೇಳ್ತಾರೆ ಅವರು, ಡ್ಯಾಂಪಿಂಗ್ ಆಫ್ ಅಂತ ಬರುತ್ತೆ, ಅಂದ್ರೆ ಸಸಿಕೊಳೆ ಅಂದ್ರೆ ಸಸಿ ಸಾಯುವ ರೋಗ ಇರಬಹುದು ಅಥವಾ ಅದರಲ್ಲಿ ಗೊಣ್ಣೆ ಹುಳು ಪ್ರಾಬ್ಲಮ್ನು ಇರ್ಬೋದು. ಆ ತರದ ಪ್ರಾಬ್ಲಮ್ ಬರುತ್ತೆ ಅಂತ ಅನ್ಸಿದ್ರೆ ಈ ಎರೆಹುಳು ಗೊಬ್ಬರದಲ್ಲಿ ಏನಂದ್ರೆ ಕೆಲವು ಜೈವಿಕ ನಿಯಂತ್ರಣ ಮಾಡುವಂತಹ ಈ ಬಯೋಕಂಟ್ರೋಲ್ ಏಜೆಂಟ್ಸ್ ಇರುತ್ತೆ, ಮೆಟ್ರೈಸಿಯಂ ಅನಿಸೋಪ್ಲಿ ಅಂತೇಳಿ ನಮ್ಮ ಯೂನಿವರ್ಸಿಟಿಯಲ್ಲೇ ಸಿಗತ್ತೆ, ಅದು ಅದ್ರ ಜೊತೆಗೆ ಟ್ರೈಕೋಡರ್ಮಾ. ಸೊ ಅದನ್ನ ಬೆರೆಸಿಬಿಟ್ಟು ಈ ಸಸಿ ಮಡಿಗೆ ಹಾಕಿದ್ರೆ ಸೊ ಅದು ಹುಳದ್ದು ಆಮೇಲೆ ರೋಗದ್ದು ಬಾಧೆಯನ್ನ ಕಡಿಮೆ ಮಾಡುತ್ತೆ. ಸೊ ಆ ತರ ನಾವು ಸಸಿ ಮಡಿಯನ್ನ ತಯಾರಿಕೆ ಮಾಡ್ಕೋಬಹುದು. ಈಗ ಬೇಸಿಗೆ ತರಕಾರಿಯಲ್ಲಿ ವಿಶೇಷವಾಗಿ ಬದನೆಯಲ್ಲಿ ಮತ್ತು ಡೊಣ್ ಮೆಣಸಿನಕಾಯಿಯಲ್ಲಿ ಏನು ಕೀಟಗಳು ಕಾಣಿಸ್ ನೋಡಿದಿರ್ತಾವೆ ಏನಾದರೂ, ಅದಕ್ಕೆ ಏನು ಮಾಡ್ಬೇಕು ರೈತರು ಹತೋಟಿ? ಸೊ ಯೂಶಲಿ ಬದನೆಕಾಯಿಯಲ್ಲಿ ಕಾಂಡ ಕೊರಕ ಆಮೇಲೆ ಕಾಯಿ ಕೊರಕ ಅಂತ ಬರುತ್ತೆ, ಶೂಟ್ ಅಂಡ್ ಫ್ರೂಟ್ ಬೋರರ್ ಅಂತ ಹೇಳ್ತೀವಿ. ಮೊದಲನೇ ಹಂತದಲ್ಲಿ ಅಂದರೆ ಏನು ಹೂವು ಹಣ್ಣು ಆಗದೇ ಇರೋ ಹಂತದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಸೊ ಹೂವು ಹಣ್ಣು ಆಗದೇ ಇರೋ ಹಂತದಲ್ಲಿ ಫಸ್ಟಿಗೆ ಕಾಂಡವನ್ನು ಕೊರಿತದ, ನೆಕ್ಸ್ಟ್ ಇನ್ನು ಹೂವು ಹಣ್ಣು ಸ್ಟಾರ್ಟ್ ಆದ್ಮೇಲೆ ಅದು ಕಾಯಿಗಳು ಬರ್ತದೆ. ನೀವು ಜನರಲಿ ಬದನೆಕಾಯಿಯನ್ನು ನೋಡಿರ್ಬೋದು, ಬದನೆಕಾಯಿಗೆ ತೂತು ಬಿದ್ದಿರುತ್ತಲ್ಲ, ಅದೇ ಇದು ಕಾಯಿ ಕೊರಕ, ಶೂಟ್ ಅಂಡ್ ಫ್ರೂಟ್ ಬೋರರ್ ಅಂತೇಳಿ. ಸೊ ಈ ಹುಳುವಿನ ಬಾಧೆ ಜಾಸ್ತಿ ಇದೆ. ಇದು ಯೂಶಲಿ ಏನು ಬದನೆಕಾಯಿದ ಎಕನಾಮಿಕ್ ಪಾರ್ಟ್ ಅಂದರೆ ಡೈರೆಕ್ಟ್ ಆಗಿ ಬದನೆಕಾಯಿಗೆ ಎಫೆಕ್ಟ್ ಮಾಡೋದ್ರಿಂದ ಸೊ ಈ ಹುಳುವಿನಿಂದ ತುಂಬ ಲಾಸನ್ನು ನೋಡ್ಬೋದು ರೈತರು. ಮೆಣಸಿನಕಾಯಿಗೆ ಬಂದರೆ ಸಾಮಾನ್ಯವಾಗಿ ರಸ ಇರುವ ಹುಳುಗಳು ಬಾಧೆ ಜಾಸ್ತಿ ಇರುತ್ತೆ, ಬಿಳಿ ನೊಣ ಇರ್ಬೋದು ಅಥವಾ ಥ್ರಿಪ್ಸ್ ನುಸಿ ಇರ್ಬೋದು, ಇಂಥ ಹುಳುಗಳು ನಾವು ಜಾಸ್ತಿ ಕಾಣ್ಬೋದು. ಸ್ವಲ್ಪ ಬೇಸಿಗೆಯಲ್ಲಿ ಇದು ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದೇನಂದರೆ ಡೊಣ್ಣ ಮೆಣಸಿನ್ಕಾಯಿ ಈ ಗ್ಲಾಸ್ ಹೌಸ್ ಅಥವಾ ಶೇಡ್ ಹೌಸಲ್ಲಿ ಬೆಳೆದಿರ್ತಾರೆ, ಸೊ ಗ್ಲಾಸ್ ಹೌಸ್ ಅಥವಾ ಶೇಡ್ ಹೌಸಲ್ಲಿ ಸ್ವಲ್ಪ ಈ ರಸ ಇರೋ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೂ ಸಹ ನಾವು ನಿರ್ವಹಣೆ ಕ್ರಮಗಳಂದರೆ ಅದಕ್ಕೆ ಹಳದಿ ಬಣ್ಣದ ಅಂಟಿನ ಬಲೆಗಳು ಸಿಗ್ತವೆ ಅದು ಹಾಕ್ಬೋದು, ಅಥವಾ ನೀಲಿ ಬಣ್ಣದ ಅಂಟಿನ ಬಲೆಗಳು ಸಿಗ್ತವೆ ಅದು ಹಾಕ್ಬೋದು. ಜೊತೆಗೆ ನಾವು ಸಿಂಪರಣೆ ಅಂದರೆ ಸಣ್ಣ ಪ್ರಮಾಣದಲ್ಲಿ ಇರೋದರಿಂದ ಸಿಂಪರಣೆಗೆ ನಾವು ಬೇವಿನ ಮೂಲದ ಕೀಟನಾಶಕಗಳನ್ನ 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಇದನ್ನು ಸಿಂಪರಣೆಯನ್ನು ಮಾಡ್ಬೋದು. ಈಗ ಬದನೆಯಲ್ಲಿ ಕಾಯಿ ಕೊರಕಕ್ಕೆ ಯಾವ ಒಂದು ಕೀಟ ಔಷಧಿಯನ್ನು ಹೊಡಿಬೇಕಾಗುತ್ತೆ ರೈತರು? ಬದನೆಯಲ್ಲಿ ಕಾಯಿ ಕೊರಕ ಅಥವಾ ರೆಂಬೆ ಕೊರಕ ಬರುತ್ತಲ್ಲ ಅದಕ್ಕೆ ಬದನೆಯಲ್ಲಿ. ಸೊ ಯೂಶಲಿ ಇದು ಏನು ಸಸಿ ಮಡಿ ಮಾಡ್ತಾ ಇರ್ತೀವಲ್ಲ, ಸೊ ಸಸಿ ಮಡಿ ಮಾಡೋ ಟೈಮಲ್ಲಿಂದನೂ ಇದಕ್ಕೆ ನಾವು ಮುಂಜಾಗ್ರತೆ ಕ್ರಮಗಳನ್ನ ತಗೋಬೋದು. ಫಸ್ಟಿಗೆ ಸಸಿ ಮಡಿ ಮಾಡುವಾಗ ಸಸಿಗಳು ಹಚ್ಚಿ ನೆಕ್ಸ್ಟು ಏನು ನಾವು ಮುಖ್ಯ ಭೂಮಿಗೆ ಸಸಿಗಳು ಹಚ್ಚುವಾಗ ಕ್ಲೋರಾಂಥ್ರನಿಲ್ ಪ್ರೋಲ್ ಅಂತೇಳಿ ಕೆಮಿಕಲ್ ಬರುತ್ತೆ. ಸೊ ಆ ಕೆಮಿಕಲಲ್ಲಿ ನಾವು ಈ ಸಸಿಗಳ ಬೇರ್ಭಾಗವನ್ನು ಅದ್ದು ಬಿಟ್ಟು ನಾವು ನೆಕ್ಸ್ಟ್ ಟ್ರಾನ್ಸ್ಪ್ಲಾಂಟೇಶನ್ ತಗೋಬೋದು. ಅದರ ಜೊತೆಗೆ ಇದಕ್ಕೂ ಸಹ ಮೋಹಕ ಬಲೆಗಳು ಸಿಗ್ತವೆ, ವಾಟರ್ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ, ಈ ನೀರಿನ ಬಲೆಗಳು. ಸೊ ಈ ಬಲೆಗಳನ್ನ 1 ಎಕರೆಗೆ 120 ಬಲೆಗಳನ್ನ ಹಾಕ್ಬೋದು. ಈ ಬಲೆಗಳನ್ನ ನಾವು ಮುಖ್ಯ ಭೂಮಿಗೆ ಇವಾಗ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ ಅದಕ್ಕಿಂತ ಮುಂಚೆನೂ ಸಹ ಇದನ್ನು ಅಳವಡಿಸ್ಬೋದು. ಅಂದರೆ ಈ ನರ್ಸರಿಯಿಂದ ಟ್ರಾನ್ಸ್ಪ್ಲಾಂಟ್ ಮಾಡೋ ಟ್ರಾನ್ಸಿಷನ್ ಪೀರಿಯಡಲ್ಲಿ ಏನು ಹುಳಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವಲ್ಲ, ಸೊ ಫಸ್ಟಿಗೆ ಅದನ್ನು ಸೆರೆ ಹಿಡಿದು ಕೊಲ್ಲಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ ಮೇಲೂ ಸಹ ಇದನ್ನು ಕಂಟಿನ್ಯೂ ಮಾಡಬೇಕು. ಇದೊಂದು ಮುಖ್ಯವಾದ ಕ್ರಮ. ಅದರ ಜೊತೆಗೆ ಸುಮಾರು ಕೆಮಿಕಲ್ಸ್ ಇದ್ದಾವೆ, ಹೆಮಾಮೆಕ್ಟಿನ್ ಬೆನ್ಸೈಟ್ ಅಂತ ಬರುತ್ತೆ, ಅದು 80 ಗ್ರಾಮ್ ಪ್ರತಿ 1 ಎಕರೆಗೆ ಯೂಸ್ ಮಾಡ್ಬೋದು. ನಂತರ ಕುಡಿ ಚೂಟಿಕೆ ಒಂದು ಮುಖ್ಯವಾದ ಕ್ರಮ ಇದರಲ್ಲಿ. ಅಂದರೆ ಮೇಲ್ಭಾಗ ಏನಿರುತ್ತಲ್ಲ ಈ ಹುಳ ಅಲ್ಲೇ ಬಂದು ತನ್ನ ಮೊಟ್ಟೆಯನ್ನು ಇಡ್ತದೆ, ಕುಡಿ ಭಾಗದಲ್ಲೇ ಎಫೆಕ್ಟ್ ಜಾಸ್ತಿ ಮಾಡೋದ್ರಿಂದ ಸೊ ಆ ಕುಡಿ ಭಾಗವನ್ನು ಚೂಟಬೇಕು. ಆ ಚೂಟೋದ್ರಿಂದ ಈ ಹುಳುವಿನ ಬಾಧೆನೂ ಕಡಿಮೆ ಆಗ್ತದೆ. ಆಮೇಲೆ ಏನು ಕುಡಿ ಭಾಗವನ್ನು ಚೂಟಿ ಅದನ್ನು ಕಟ್ ಮಾಡ್ತೀವಲ್ಲ ಆ ಕಟ್ ಮಾಡಿರುವಂತಹ ಪಾರ್ಟ್ ಇರುತ್ತಲ್ಲ ಅದನ್ನು ಸಹ ನಾವು ಅಲ್ಲೇ ಬಿಸಾಕ್ಬಾರ್ದು. ಸುಮ್ಮನೆ ಹಿಂಗೆ ರೈತರು ಏನು ಮಾಡ್ತಾರೆ, ಚೂಟ್ರಿ ಅಂತಂದರೆ ಚೂಡ್ತಾರೆ, ಕಿತ್ತೋದು ಅಲ್ಲೇ ಬಿಸಾಕೋದು, ಕಿತ್ತೋದು ಅಲ್ಲೇ ಬಿಸಾಕೋದು ಮಾಡ್ತಾರೆ. ಸೊ ಆ ಥರ ಮಾಡಬಾರ್ದು. ಏನು ಚೂಟಿರ್ತೀವಲ್ಲ ಅದನ್ನು ಸರಿಯಾಗಿ ಅದನ್ನು ಒಂದು ಭೂಮಿಯಲ್ಲಿ ಅಂದರೆ ಸ್ವಲ್ಪ ತೆಗೆದು ಅದನ್ನು ಆಳವಾಗಿ ಮುಚ್ಚಿಡಬೇಕು ಅಥವಾ ಅದನ್ನು ಸುಟ್ಟು ಬಿಡಬೇಕು ಒಣಗೋಗಿದರೆ. ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಕೀಟದ ಬಾಧೆನೂ ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿರೋದು ಯಾವುದೇ ಒಂದು ಸೀಸನ್ ಅಲ್ಲಿ ಕೀಟಗಳು ಬರಲಾರದಂತೆ ಅಥವಾ ಕೀಟಗಳ ನಿರ್ವಹಣೆಗೆ ಮುಂಜಾಗ್ರತಾ ಕ್ರಮಗಳು ಏನ್ ತಗೋಬೇಕಾಗತ್ತೆ? ಬೇಸಿಗೆಯಲ್ಲಿ ಇರ್ಬೋದು, ಮಳೆಗಾಲದಲ್ಲಿ ಇರ್ಬೋದು, ಚಳಿಗಾಲದಲ್ಲಿ ಇರ್ಬೋದು, ಯಾವುದೇ ಕಾಲ ಇರ್ಬೋದು, ಕೀಟಗಳಂತೂ ಕೀಟಗಳ ಬಾಧೆ. ಇವಾಗ ಒಂದು ಬೆಳೆ ಹಾಕಿದೀವಿ ಅಂತಂದ್ರೆ ಕೀಟಗಳ ಬಾಧೆ, ರೋಗಗಳ ಬಾಧೆ ಸರ್ವೇ ಸಾಮಾನ್ಯ. ಸೊ ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮಗಳು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಮುಂಜಾಗ್ರತೆ ಕ್ರಮಗಳು ಅನ್ನೋದು ಬಹಳ ಮುಖ್ಯ, ಅದನ್ನ ತಗೋಬಹುದು. ಫಸ್ಟ್ ಪಾಯಿಂಟ್ ಏನ್ ಹೇಳಿದೆ ಅಂತಂದ್ರೆ ಮಾಗುವೆ ಉಳುಮೆ ಅನ್ನೋದು ಮಾಡ್ಬೇಕು, ಅದರಿಂದ ಕೋಶಗಳು ಆಮೇಲೆ ರೋಗಾಣುಗಳು ಸತ್ತೋಗ್ತವೆ, ಆಮೇಲೆ ಪಕ್ಷಿಗಳಿಗೂ ಪರಭಕ್ಷಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದೇನು ಮುಖ್ಯವಾದದಂದ್ರೆ ಬದುಗಳನ್ನ ಸ್ವಚ್ಛಗೊಳಿಸೋದು. ಈಗೇನು ನಿಮ್ದು ಮುಖ್ಯ ಹೊಲ ಇರತ್ತಲ್ಲ, ರೈತರು ಬದುಗಳನ್ನ ಯಾವಾಗ್ಲೂ ಸ್ವಚ್ಛವಾಗಿ ಇಟ್ಕೋಬೇಕು. ಯಾಕೆ ಬದುಗಳನ್ನ ಸ್ವಚ್ಛ ಮಾಡ್ಬೇಕು, ಆಮೇಲೆ ಯಾಕೆ ಇದು ನಾವು ಯಾವಾಗ ಬೆಳೆ ಬೆಳೆಯುವಾಗೆ ನಾವು ಸ್ವಚ್ಛ ಇಟ್ಕೋಬೇಕು ಅಂತಲ್ಲ, ಬೆಳೆ ಕಟಾವ್ ಆದ್ಮೇಲೂ ಬದುಗಳನ್ನ ಸ್ವಚ್ಛ ಇಟ್ಕೋಬೇಕು. ಯಾಕೆ ಅಂತಂದ್ರೆ ಈ ಬದುಗಳು ಪರ್ಯಾಯ ಸಸಿಗಳು, ಅಂದ್ರೆ ಆಲ್ಟರ್ನೇಟ್ ಹೋಸ್ಟ್ ಅಂತ ಹೇಳ್ತೀವಿ ನಾವು. ಪರ್ಯಾಯ ಸಸಿಗಳಾಗಿ ಈ ಹುಳುಗಳನ್ನ ಅಂದ್ರೆ ಅವಟಕ್ಕೆ ಆಸರೆ ಕೊಡ್ತಾವ. ಸೊ ಈಗ ಬೆಳೆ ಕಟಾವ್ ಆದ ತಕ್ಷಣ ನಮ್ದು ಮುಖ್ಯ ಬೆಳೆ ಅವೇನ್ ಮಾಡ್ತಾವೆ, ಅಲ್ಲೋಗಿ ಕೂಡ್ತಾವ. ಸೊ ಅಲ್ಲೋಗಿ ಕುಂತು ಅದರದ್ದು ಮತ್ತೆ ಲೈಫ್ ಸೈಕಲ್ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಜೀವನ ಚಕ್ರ. ಮತ್ತೆ ನಾವು ಮುಂದಿನ ಬೆಳೆ ತಗೋವರೆಗೂ ಅದು ಅದ್ರ ಮೇಲೆ ಆಸರೆ ಆಗಿ ಮುಂದಿನ ಬೆಳೆಗೆ ಬರ್ತದೆ. ಪರ್ಟಿಕ್ಯುಲರ್ ಆಗಿ ನಾವು ಮಿಡತೆಗಳಿರ್ಬೋದು, ಆಮೇಲೆ ಈ ಥ್ರಿಪ್ಸ್ ನುಸಿ ಇಂತ ಹುಳುಗಳಿರ್ಬೋದು ಅದ್ರ ಮೇಲೆ ಇರ್ತವೆ. ಸೊ ಹಂಗಾಗಿ ಬದುಗಳನ್ನ ಯಾವಾಗ್ಲೂ ಸ್ವಚ್ಛವಾಗಿ ಇಡಬೇಕು. ಮತ್ತೆ ಇನ್ನೊಂದೇನೋ ಅಂದ್ರೆ ಮಣ್ಣು ಸೌರೀಕರಣ ಅಂತ ಹೇಳಿದೆ, ಎಲ್ಲಾ ಫೀಲ್ಡ್ ಮಾಡಿದ್ರೂ ಒಳ್ಳೇದು. ಯೂಶಲಿ ಸಸಿ ಮಡಿ ಮಾಡುವಂತಹ ಕಷ್ಟ, ನರ್ಸರಿಗಳಿಗೆ ಮಾಡಿದ್ರೂ ಪರವಾಗಿಲ್ಲ. ಸೊ ಅದರಿಂದನು ಸಹ ನಾವು ಸಸಿಕೊಳ್ಳೆ ರೋಗ ಇರಬಹುದು, ಸೊರಗು ರೋಗ ಇರಬಹುದು, ಕೋಶಗಳು ಮರಿ ಹುಳುಗಳು ಅಥವಾ ಈ ಗೊಣ್ಣೆ ಹುಳು ಪ್ರಾಬ್ಲಮ್ ನಾವು ಕಡಿಮೆ ಮಾಡಬಹುದು. ಈಗ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಬೇವಿನ ಬೀಜ ಸಂಗ್ರಹಣೆ ಮಾಡಿರ್ತಾರೆ. ಬೇವಿನ ಬೀಜ ಯಾವ ರೀತಿ ಒಂದು ಕೀಟ ನಿರ್ವಹಣೆಗೆ ಉಪಯೋಗ ಆಗತ್ತೆ? ಏನು ಬೇವಿನ ಬೀಜದ ಕಷಾಯ ಇರ್ಬೋದು, ಬೇವಿನ ಹಿಂಡಿ ಇರ್ಬೋದು, ಬೇವಿನ ಬೀಜದ ಪುಡಿ ಇರ್ಬೋದು, ಅದನ್ನ ನಮ್ಮ ಕೀಟ ನಿರ್ವಹಣೆಯಲ್ಲಿ ಹೇಗೆ ಬಳಸಬೇಕು, ರೈತರಿಗೆ ಇದ್ರ ಬಗ್ಗೆ ಏನು ಸಲಹೆಯನ್ನು ಕೊಡಿದ್ರೆ? ಯಾಕಂದ್ರೆ ಈಗಾಗಲೇ ಬೇವಿನ ಬೀಜ ಸಂಗ್ರಹಣೆ ಮಾಡಿಟ್ಕೊಂಡಿರ್ತಾರಲ್ಲ ಅಲ್ಲಲ್ಲಿ ರೈತರು. ಹೌದು, ಈಗ ಬೇಸಿಗೆಯಲ್ಲಿ ಅಂದ್ರೆ ಈಗ ಕ್ರಾಪ್ ಪಿರಿಯಡ್ ಮುಗ್ದಿರೋದ್ರಿಂದ ಆಲ್ಮೋಸ್ಟ್ ರೈತರು ಸ್ವಲ್ಪ ಫ್ರೀ ಇರ್ತಾರೆ. ಈಗ ತಮ್ಮ ಹೊಲಗಳಲ್ಲಿರುವಂತಹ ಬೇವಿನ ಮರಗಳಿಂದ ಬೇವಿನ ಬೀಜಗಳ ಸಂಗ್ರಹಣೆನ ಅವರು ಮಾಡ್ಕೋಬಹುದು. ಫಸ್ಟ್ ಸಂಗ್ರಹಣೆ ಮಾಡ್ಕೊಂಡ ತಕ್ಷಣ ಅದಕ್ಕೆ ಒಣಗ್ಲಿಕ್ಕೆ ಬಿಡಬೇಕು ಬೇವಿನ ಬೀಜಗಳನ್ನ. ಈ ಬೇವಿನ ಬೀಜದ ಕಷಾಯ ಅನ್ನೋದು ಫಸ್ಟ್ ಏನ ನಾವು ಯಾವ ತರ ಲಸಿಕೆ ಕೊಡಿಸ್ತೀವಲ್ಲ ಮಕ್ಕಳಿಗೆ ಆ ತರ ಇದ್ದಂಗ ಅದು. ಫಸ್ಟ್ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಎಣ್ಣೆದು ಸಿಂಪರಣೆಯನ್ನ ನಾವು ಎವ್ರಿ ಟೈಮ್ ನಾವು ಏನು ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಫಸ್ಟ್ ಸಿಂಪರಣೆ ಬೇವಿನ ಬೀಜದ್ದೇ ಹೇಳ್ತೀವಿ, ಬೇವಿನ ಮೂಲದ ಕೀಟನಾಶಕಗಳನ್ನ ಹೇಳ್ತೀವಿ. ಸೊ ಹಂಗಾಗಿ ಬೇವಿನ ಬೀಜದ ಕಷಾಯ ಅನ್ನೋದು ಪ್ರಮುಖವಾದದ್ದು ಅಂಗ ಇದು. ಸೊ ಬೇವಿನ ಬೀಜದ ಸಂಗ್ರಹಣೆಯನ್ನ ಮಾಡ್ಬೇಕು. ಅದನ್ನ ಮಾಡಿ ಒಣಗಿಸಿದ ತಕ್ಷಣ ಆ ಬೇವಿನ ಬೀಜದ ಕಷಾಯ 5% ಬೇವಿನ ಬೀಜದ ಕಷಾಯವನ್ನು ನಾವು ತಯಾರಿಕೆ ಮಾಡ್ಬೋದು. ಯಾವ ತರ ತಯಾರಿಕೆ ಮಾಡ್ಬೇಕು ಅಂದ್ರೆ ಒಂದು 5 kg ಬೇವಿನ ಬೀಜ, 5 kg ಬೇವಿನ ಬೀಜವನ್ನ ನಾವು ಒಂದು 10 liter ನೀರಿನಲ್ಲಿ ಒಂದು ರಾತ್ರಿ ಓವರ್ ನೈಟ್ ಅದನ್ನ ಒಂದು ರಾತ್ರಿ ನೆನಿಲಿಕ್ಕೆ ಬಿಡ್ಬೇಕು. ಬೀಜವನ್ನು ನೆನಿಲಿಕ್ಕೆ ಬಿಡ್ಬೇಕು. ಬಿಟ್ಟ ತಕ್ಷಣ ಅದು ನೆಕ್ಸ್ಟ್ ಡೇ ಏನಾಗುತ್ತೆ, ಸ್ವಲ್ಪ ಅದಕ್ಕೆ ನೀರು ಅದ್ರ ಒಳಗಡೆ ಹೋಗ್ತವೆ. ಹೋದ ತಕ್ಷಣ ಅದನ್ನ ಪುಡಿ ಮಾಡ್ಬೇಕು, ಪುಡಿ ಮಾಡಿ ಗ್ರೈಂಡ್ ಮಾಡ್ಬೇಕು ಅಥವಾ ಪುಡಿ ಮಾಡ್ಬೇಕು. ಇದೇ ಇಲ್ಲ ಮುಂಚೆ ಪುಡಿ ಮಾಡಿನೂ ಆಮೇಲೆ 10 liter ನೀರು ಮಿಕ್ಸ್ ಮಾಡ್ಬಿಟ್ಟು ಒಂದು ಓವರ್ ನೈಟ್ ಇಡ್ಬೇಕು. ಅದನ್ನ ಕಂಟಿನ್ಯೂಸ್ ಆಗಿ ಒಂದು ಕೋಲ್ ತಗೊಂಡು ಮಿಕ್ಸ್ ಮಾಡ್ತಾ ಇರ್ಬೇಕು. ಒಂಥರ ನಮ್ಗೆ ಬಿಳಿ ಹಾಲಿನ ರೂಪದಲ್ಲಿ ಅದು ಮಿಕ್ಸ್ಚರ್ ಕನ್ಸಿಸ್ಟೆನ್ಸಿ ಕಾಣಿಸುತ್ತೆ ನಮ್ಗೆ. ಆ ಕನ್ಸಿಸ್ಟೆನ್ಸಿ ಕಾಣಿಸಿದ ತಕ್ಷಣ ನಾವು ಒಂದು 100 gram ಅಥವಾ 200 gram ಸೋಪಿನ ಪುಡಿ ಅದರಲ್ಲಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿದ ತಕ್ಷಣ ಅದನ್ನ ಡಬಲ್ ಫಿಲ್ಟರ್ ಅಂದ್ರೆ ಒಂದು ಮಸ್ಲಿನ್ ಕ್ಲಾತ್ ಅಥವಾ ಯಾವ್ದಾದ್ರು ತೆಳುವಾದ ಬಟ್ಟೆ ಇರುತ್ತಲ್ಲ ಆ ಬಟ್ಟೆಯಲ್ಲಿ ನಾವು ಅದನ್ನ ಹಿಂಡ್ಕೋಬೇಕು. ಹಿಂಡ್ಕೊಂಡ್ಬಿಟ್ಟು ಅದನ್ನ 100 liter ನೀರಿಗೆ ಮಿಕ್ಸ್ ಮಾಡ್ಬೇಕು. ದ್ರಾವಣ ತಯಾರು ಫಸ್ಟ್ಗೆ ದ್ರಾವಣ ತಯಾರು ಮಾಡಿ 100 liter ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದನ್ನ ನಾವು ಅದನ್ನ ಸಿಂಪರಣೆಯನ್ನ ತಗೋಬಹುದು. ಒಂದು 2 ml ಪ್ರತಿ ಲೀಟರ್ ನೀರಿಗೆ ಸಿಂಪರಣೆಯನ್ನ ತಗೋಬಹುದು ಫಸ್ಟ್. ಅಂದ್ರೆ ಇದರಿಂದ ಏನು ಒಂದು ರಸ ಇರ್ತಕ್ಕಂತ ಕೀಟಗಳು ಎಲೆ ತಿಂತಕ್ಕಂತ ಕೀಟಗಳು ಕಡಿಮೆ ಆಗ್ತಾವ ಅಂತ. ಇದರಿಂದ ನಾವು ಯೂಶುವಲಿ ಇದನ್ನ ಓವಿಸೈಡ್ ಅಲ್ಲಿ ಅಪ್ಲಿಕೇಶನ್ ಅಂದ್ರೆ ತತ್ತಿನಾಶಕವಾಗಿ ಸಿಂಪರಣೆ ಮಾಡ್ತೀವಿ. ಅದಕ್ಕೆ ಮೊಟ್ಟೆ ಇಡೋದಿಲ್ಲ ಕೀಟಗಳು. ಯೂಶುವಲಿ ಅದು ಸ್ಮೆಲ್ ಅನ್ನು ಜಾಸ್ತಿ ಇರೋದ್ರಿಂದ ರಿಪೆಲೆಂಟ್ ಆಕ್ಷನ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಹತ್ತಿರಕ್ಕೆ ಬರೋದಿಲ್ಲ ಹುಳಗಳು, ಅದೊಂದು. ಆಮೇಲೆ ಮೊಟ್ಟೆ ಇಡೋ ಪ್ರಮಾಣನು ಕಡಿಮೆ ಆಗ್ತದೆ. ಇವನ್ ಮೊಟ್ಟೆ ಇಟ್ಟ ಮೇಲೂ ಈ ಬೇವಿನ ಬೀಜ ಮೊಟ್ಟೆ ಮೇಲೆ ಬಿದ್ರೆ ಆ ಮೊಟ್ಟೆ ಶ್ರಿಂಕ್ ಆಗ್ಬಿಟ್ಟು ಒಡೆಯಲ್ಲ ಅಂತ ಹೇಳ್ತೇವೆ ಅದೊಂದು. ಆಮೇಲೆ ಮೊಟ್ಟೆ ಒಡೆದು ಈಗ ಸಣ್ಣ ಮರಿ ಹುಳುಗಳು ಅಂದ್ರೆ ಫಸ್ಟ್ ಇನ್ಸ್ಟಾರ್ ಸೆಕೆಂಡ್ ಇನ್ಸ್ಟಾರ್ ಅಂತ ಹೇಳ್ತೀವಿ, ಚಿಕ್ಕದ ಮರಿ ಹುಳುಗಳ ಮೇಲೆ ಸಹ ಇದು ಪರಿಣಾಮ ಬೀಳ್ತದೆ, ಅವು ಸತ್ತೋಗ್ತವೆ. ಸೊ ಫಸ್ಟ್ ಸ್ಪ್ರೇನ ನಾವು ಬೇವಿನ ಮೂಲದ ಕೀಟನಾಶಕಗಳನ್ನ ರೆಕಮೆಂಡ್ ಮಾಡುತ್ತೆ. ಇನ್ನ ಕೊನೆಯದಾಗಿ ರೈತರಿಗೆ, ಯಾಕಂದ್ರೆ ಯಾವುದೇ ಕೀಟ ಪ್ರಾರಂಭ ಆಗೋದು ಬೀಜದಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಬೀಜದಿಂದ ಬರುತ್ತೆ ಮತ್ತು ಮಣ್ಣಿಂದ ಪ್ರಾರಂಭ ಆಗ್ತಾವ ಅಂತೇಳಿ. ಈ ಬೀಜವನ್ನ ಸಂಗ್ರಹಣೆ ಮಾಡುವವರು ಏನು ಕಿವಿ ಮಾತನ್ನು ಹೇಳ್ತೀರಿ? ಬೀಜವನ್ನ ಮುಂದಿನ ಹಂಗಾಮಿಗೆ ಇಟ್ಟಿರ್ತಾರೆ, ಅವರಿಗೆಲ್ಲ ಏನು ಕಿವಿ ಮಾತನ್ನು ಹೇಳ್ತೀರಿ? ಇಲ್ಲಿ ಏನು ಯಾವ ರೀತಿ ಎಚ್ಚರಿಕೆಯನ್ನು ತಗೋಬೇಕು, ಕೀಟ ಬರಲಾರದಂತೆ ತಡಿಬೇಕಾಗಿತ್ತು ಮುಂದಿನ ಹಂಗಾಮಿಗೆ? ಬೀಜ ಸಂಗ್ರಹಣೆ ಅಂತಂದ್ರೆ ಈಗಂತೂ ಇತ್ತೀಚೆಗೆ ಯಾರು ರೈತರು ಮಾಡೋದಿಲ್ಲ. ಮುಂಚೆ ಎಲ್ಲ ರೈತರು ಏನ್ ಮಾಡ್ತಿದ್ರು ಅಂದ್ರೆ ಚೆನ್ನಾಗಿರೋ ಬೀಜಗಳು ಅಂದ್ರೆ ದಪ್ಪಿರೋ ಕಾಳುಗಳನ್ನೆಲ್ಲ ಸೈಡ್ಗೆ ತೆಗೆದಿಟ್ಟು ನೆಕ್ಸ್ಟ್ ಮುಂದಿನ ಸೀಸನ್ ಗೆ ಅವರು ಬಿತ್ತಲಿಕ್ಕೆ ಯೂಸ್ ಮಾಡ್ತಾ ಇದ್ರು. ಬಟ್ ಇತ್ತೀಚೆಗೆ ಎಲ್ಲದು ಕಡಿಮೆ ಆಗಿದೆ. ಕೆಲವೊಂದು ತಳಿಗಳನ್ನ ಇಟ್ಕೊಂಡಿರ್ತಾರೆ, ಹೆಸರು ಇರಬಹುದು, ಕಡಲೆ ಇರಬಹುದು, ಅಥವಾ ಬಿಳಿಜೋಳದ ಕೆಲವೊಂದು ಬೀಜಗಳನ್ನ ಚೆನ್ನಾಗಿರೋದು ಇಟ್ಕೊಂಡಿರ್ತಾರೆ ರೈತರು ಮನೆಯಲ್ಲಿ. ಕೆಲವು ತುಂಬಾ ಕಡಿಮೆ ರೈತರು ಇಟ್ಕೊಂಡಿರ್ತಾರೆ. ಈ ಬೀಜಗಳನ್ನ ಅವರು ನೆಕ್ಸ್ಟ್ ಮುಂದಿನ ಸೀಸನ್ ಗೆ ಯೂಸ್ ಮಾಡಬಹುದು. ಆ ಸೀಸನ್ ಗೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಬೀಜೋಪಚಾರವನ್ನು ಮಾಡಿ ಯೂಸ್ ಮಾಡಿದ್ರೆ ಒಳ್ಳೇದು. ಬೀಜೋಪಚಾರಕ್ಕೆ ಅಂತಂದ್ರೆ ಬೆಳೆ ಮೇಲೆ ಹೋಗುತ್ತೆ. ಮತ್ತೆ ಈಗ ಸಪೋಸ್ ನಾವು ಮೆಣಸಿನಕಾಯಿಯಲ್ಲಿ ಇದ್ರೆ ಈ ಸಸಿ ಮಡಿ ಮಾಡೋದಕ್ಕಿಂತ ಮುಂಚೆನೆ ಅದಕ್ಕೆ ಬೀಜೋಪಚಾರ ಅಂದ್ರೆ ಗೌಚು ಅಂತ ಸಿಗುತ್ತೆ, ಎಂಡಾಕ್ಲೋಪ್ರೈಡ್. ಸೊ ಅದನ್ನ ಒಂದು ಕೆಜಿ ಬೀಜ 5 ml ಬರುತ್ತದ, ಮಿಕ್ಸ್ ಮಾಡಿಬಿಟ್ಟು ನಾವು ಫಸ್ಟ್ ಸಸಿ ಮಡಿಗೆ ಹಾಕ್ಬೇಕು. ಸಸಿ ಮಡಿಗೆ ಹಾಕಿ ನೆಕ್ಸ್ಟ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಮುಖ್ಯ ಭೂಮಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಿಂತ ಮುಂಚೆ ಮತ್ತೆ ಇದೇ ಎಂಡಾಕ್ಲೋಪ್ರೈಡ್ ಅಂತ ಹೇಳಿ ಬರುತ್ತೆ. ಸೊ ಅದನ್ನ 0.3 ml ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಈ ಸಸಿಗಳನ್ನ ನಾವು ಏನ್ ಕಿತ್ತಿರ್ತೀವಲ್ಲ ಅದನ್ನ ಒಂದು 10-15 ನಿಮಿಷ ಅದ್ದಿಡ್ಬೇಕು. ಒಂದು ಬಕೆಟ್ ಅಲ್ಲಿ ಇರ್ಬೋದು, ಟಬ್ ಅಲ್ಲಿ ಇರ್ಬೋದು, ಒಂದು 10-15 ನಿಮಿಷ ಅದ್ದಿಟ್ಟು ಅದನ್ನ ನಂತರ ಮುಖ್ಯ ಭೂಮಿಗೆ ಟ್ರಾನ್ಸ್ಪ್ಲಾಂಟೇಶನ್ ಅನ್ನ ಮಾಡ್ಬೇಕು. ಈ ತರ ಮಾಡೋದ್ರಿಂದ ಒಂದು 20-25 ದಿನಗಳವರೆಗೆ ಏನು ರಸ ಹೀರೋ ಹುಳುಗಳು ಬರ್ತಾವಲ್ಲ ಅದರದ್ದು ಹಾವಳಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನಂತರ ಅದರ ಜೊತೆಗೆ ಟ್ರೈಕೋಡರ್ಮ ಅಂತ ಸಿಗ್ತದೆ, ಇದನ್ನು ಜೈವಿಕ ಪೀಡನಾಶಕ ಅಂದ್ರೆ ರೋಗನಾಶಕ. ಸೊ ಇದನ್ನು ಸಹ ಅದ್ರ ಜೊತೆಗೆ ಮಿಕ್ಸ್ ಮಾಡಿದ್ರೆ ಈ ಬೇರುಕೊಳೆ ರೋಗ ಇರ್ಬೋದು, ಸಸಿಕೊಳೆ ರೋಗ ಇರ್ಬೋದು, ವಿಲ್ಟ್ ಅಂದ್ರೆ ನಟೆ ರೋಗ ಇರ್ಬೋದು, ಮುಂದೆ ಬರೋ ಚಾನ್ಸಸ್ ಕಡಿಮೆ ಇರ್ತದೆ. ಸೊ ಈ ತರ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೂ ಸಹ ಇವರು ಕಂಟಿನ್ಯೂಸ್ ಆಗಿ ಬಯೋಕಂಟ್ರೋಲ್ ಏಜೆಂಟ್ಸ್ ಅಂದ್ರೆ ಜೈವಿಕ ನಿಯಂತ್ರಣ ಮಾಡುವಂತಹ ಇಂಥವು ಪುಡಿಗಳೇನಿರ್ತಾವಲ್ಲ ಅದನ್ನ ಹಾರ್ವೆಸ್ಟ್ ಆಗೋವರೆಗೂ ಯೂಸ್ ಮಾಡಬಹುದು. ಒಳ್ಳೇದು ಡಾಕ್ಟರ್ ಶ್ರೀವಾಣಿ ಅವರೇ. ಇದುವರೆಗೂ ಕೀಟ ನಿರ್ವಹಣೆಗೆ ಮುನ್ನೆಚ್ಚರಿಕೆ ಕ್ರಮಗಳು ಮುಂದಿನ ಹಂಗಾಮಿ ಇರ್ಬೋದು, ಬೇಸಿಗೆಯಲ್ಲಿ ಇರ್ಬೋದು, ಏನು ಮಾಡಬೇಕಾಗತ್ತೆ ರೈತರಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಟ್ರಿ. ವಿಶೇಷವಾಗಿ ಬೇಸಿಗೆ ಹಂಗಾಮಿನಲ್ಲೇ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಹಲವಾರು ಕೀಟ ಬಾಧೆಗಳು ಇರ್ತವೆ, ಅದು ಗೊತ್ತಾಗೋದಿಲ್ಲ ನಮಗೆ ಮುಂದಿನ ಹಂಗಾಮಿಗೆ, ಅದು ಹಾಗೇ ಮುಂದುವರೆದು ಬಿಡುತ್ತೆ. ಈಗಲೇ ಅದನ್ನು ಮಟ್ಟವನ್ನು ಹಾಕಿ ಮಾಗಿ ಉಳುಮೆ ಮಾಡೋದಿರ್ಬೋದು, ಬೀಜೋಪಚಾರ ಮಾಡಿ ಬೀಜಗಳ ಸಂಗ್ರಹಣೆ ಮಾಡಿ ಇಟ್ಕೊಳ್ಳೋದಿರ್ಬೋದು, ಅಥವಾ ಬೀಜಗಳನ್ನು ಒಳ್ಳೆಯ ಪ್ಯಾಕಿಂಗನ್ನು ಮಾಡಿ ಗಾಳಿ ಆಡದಂತೆ ಚೆನ್ನಾಗಿ ಇಟ್ಕೊಳ್ಳೋದಿರ್ಬೋದು, ಇವೆಲ್ಲ ಮಾಡೋದ್ರಿಂದ ಸಂರಕ್ಷಣೆ ಮಾಡಬಹುದು ಮತ್ತು ಮುಂದಿನ ಹಂಗಾಮಿಗೆ ಬೀಜಗಳ ಒಳ್ಳೆಯ ಒಂದು ಬೀಜಗಳು ಸಿಗ್ತವೆ, ಕೀಟಬಾಧೆ ಕಡಿಮೆ ಆಗುತ್ತೆ. ಆಮೇಲೆ ಜೊತೆಗೆ ವಿಶೇಷವಾಗಿ ಈ ಒಂದು ಸದ್ಯದಲ್ಲಿರ್ತಕ್ಕಂಥ ಬೆಳೆಗಳಿಗೆ ಏನು ತಾವು ಹೇಳಿದ್ರಿ, ಮೆಣಸಿನಕಾಯಿ ಇರ್ಬೋದು ಅಥವಾ ಬೆಂಡೆ ಇರ್ಬೋದು, ಬದನೆ ಇರ್ಬೋದು, ಇಂಥ ಒಂದು ಬೆಳೆಗಳಲ್ಲಿ ಕೀಟಗಳು ಬರ್ತಿರ್ತವೆ, ತಜ್ಞರ ಸಲಹೆಯನ್ನು ಪಡ್ಕೊಂಡು ರೈತರು ಕೀಟ ನಿರ್ವಹಣೆಯನ್ನು ಮಾಡಲಿಕ್ಕೆ ಮುಂದಾಗಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಬೇಸಿಗೆಯಲ್ಲಿ ಕೀಟಗಳ ನಿರ್ವಹಣೆಗೆ ರೈತರು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಶ್ರೀವಾಣಿ ಜಿಎನ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಈಗ ಕೇಳಿ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 3 ದಿನಗಳಲ್ಲಿ ಅಲ್ಲಲ್ಲಿ ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಗರಿಷ್ಠ ಉಷ್ಣಾಂಶ 30-42 ಡಿಗ್ರಿ ಮತ್ತು ಕನಿಷ್ಠ ಉಷ್ಣಾಂಶ 24-27 ಡಿಗ್ರಿ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ ಶೇಕಡಾ 29-50 ಮತ್ತು ಕನಿಷ್ಠ ಆರ್ದ್ರತೆ ಶೇಕಡಾ 9-22 ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ 8-18 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ರೈತರಿಗೆ ಇದೊಂದು ವಿಶೇಷ ಸೂಚನೆ. ಮಳೆಯ ಮುನ್ಸೂಚನೆಗಾಗಿ ಮೌಸಮ್ ಮತ್ತು ಮೇಘದೂತ್ ಹಾಗೂ ಗುಡುಗು ಸಿಡಿಲಿನ ಮುನ್ಸೂಚನೆಗಾಗಿ ದಾಮಿನಿ ಮೊಬೈಲ್ ಆ್ಯಪ್ಗಳನ್ನು ಬಳಸತಕ್ಕದ್ದು. ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಸಾಮಾನ್ಯವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದಂತಹ ಕೆಲವು ಕ್ರಮಗಳು. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಮತ್ತು ಚೆಕ್ ಡ್ಯಾಂಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯಗಳನ್ನು ಕೈಗೊಳ್ಳಬೇಕು. ಇನ್ನು ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಂಗ್ರಹಿಸಲು ಸೂಕ್ತ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಕಲ್ಲಂಗಡಿ ಬೆಳೆಯನ್ನು ಬೆಳೆದಂತಹ ರೈತ ಬಾಂಧವರು ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿಯನ್ನು ಹೆಚ್ಚಿಸಬಹುದು. ಬಿಸಿಲು ಹೆಚ್ಚಾಗುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ ಶೇಕಡ 5% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟುಬಲೆಗಳನ್ನು ಹಾಕಬೇಕು. ಇನ್ನು ಕಲ್ಲಂಗಡಿ ಮತ್ತು ಕರ್ಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಶೇಂಗಾ ಬೆಳೆಯಲ್ಲಿ ಬೆಳೆಯ ಕಟಾವಿನ ಹಂತದಲ್ಲಿದ್ದರೆ ಬೆಳಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ಕಟಾವು ಮಾಡಬೇಕು. ಒಕ್ಕಣೆ ನಂತರ ಒಡೆದ ಅಥವಾ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. 50-70 ದಿನದ ಶೇಂಗಾ ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ಬಾಧೆ ಅಧಿಕವಾಗಿ ಕಂಡುಬಂದರೆ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬೋನ್ಡೈಸಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡುಬಂದಲ್ಲಿ 2.0 ಗ್ರಾಂ ಮ್ಯಾಂಗೋಸೆಬ್ ಅಥವಾ 2.0 ಗ್ರಾಂ ರೋರ್ವಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆ ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1.0 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಮಾವಿನಕಾಯಿಗಳು ಉದುರದಿಂದ ಅದನ್ನು ತಡೆಯಲು 20 PPM ಅಂದರೆ 2 ಗ್ರಾಂ ನ್ಯಾಫ್ಥಲಿನ್ ಅಸಿಟೆಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರುಣಿಸಬೇಕು. ಇನ್ನು ಜಾನುವಾರುಗಳಿಗೆ ಸಂಬಂಧಿಸಿದಂತೆ ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡದಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚುವುದಲ್ಲದೆ ಕ್ರಮವಾಗಿ ಬೆದೆಗೆ ಬರಲು ಸಹಾಯಕಾರಿಯಾಗುತ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈಯನ್ನು ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಇನ್ನು ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗುತ್ತದೆ. ಇದುವರೆಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಲಿಂಗಸಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ಧಾರಣೆ. ಭತ್ತ ಸೋನ 2570 ಕನಿಷ್ಠ ಮತ್ತು ಗರಿಷ್ಠ ದರವಾಗಿರುತ್ತದೆ. ಇನ್ನು ಸಿಂಧನೂರಿನ ಮಾರುಕಟ್ಟೆ ದಿನದ ಪೇಟೆಯ ದರಗಳು ಹೀಗಿವೆ. ಒಣಮೆಣಸಿನಕಾಯಿ ಕನಿಷ್ಠ 7,000 ಗರಿಷ್ಠ 17,000. ಭತ್ತ ಹಳೆಯದು ಕನಿಷ್ಠ 2,320 ರೂಪಾಯಿ ಹಾಗೂ ಗರಿಷ್ಠ 2,320 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ಸಿಂಧನೂರು ಮತ್ತು ಲಿಂಗಸಗೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪೇಟೆ ಧಾರಣೆಯನ್ನು ತಿಳಿದುಕೊಂಡಿದ್ರಿ. ರೈತ ಬಾಂಧವರೇ, ನಾಳಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮಲ್ಲದಗುಡ್ಡ ಗ್ರಾಮದ ರೈತರಾದ ರವಿಗೌಡ ಪಾಟೀಲ್ ಅವರ ಭತ್ತದ ಬೇಸಾಯ ಮತ್ತು ಮಣ್ಣಿನ ಫಲವತ್ತತೆ ಕುರಿತು ಸಂವಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆಯನ್ನು ಕೇಳಲಿದ್ದೀರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಒಂದು ಪ್ರಕಟಣೆ. ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಈಗ ಕೇಳಿ ಇಂದಿನ ಜನಪದ ಸಂಗೀತದಲ್ಲಿ ರಘುನಾಥಹಳ್ಳಿ ಗ್ರಾಮದ ಮಹಿಳೆಯರಿಂದ ಸಂಪ್ರದಾಯದ ಪದಗಳನ್ನು. ತಿರ್ಗ್ಯಾನ ಬಾರವೋ ಹೂವನ್ನ ಒಣಗೊಂದೇ ಮುತ್ತಮಲ್ಲಿಗೆ ನೆನೆದಂಡ ಬಾರವೋಯ್ ಮುತ್ತಮಲ್ಲಿಗೆ ನೆನೆದಂಡ ಬಾರವೋಯ್ ಮುತ್ತಮ್ಮ